ಸಮಸ್ತವು ಕನ್ನಡವಾಗಿರಲಿ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂಬ ಅರಿವು ನಮಗಿರಲಿ. ಇದು ಆಕಾಶವಾಣಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ರಸಗೊಬ್ಬರಗಳ ಕಲಬೆರಕೆ ಕುರಿತು ಡಾಕ್ಟರ್ ರವಿ ಎಸ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಹಾಗೂ ಕೃಷಿ ಗೀತೆಗಳನ್ನು ಆಲಿಸುವಿರಿ. ಏನಮ್ಮ ರಸ್ತೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇರೋದಾ? ಮಕ್ಕಳ ಸುರಕ್ಷತೆ, ಪೋಷಕರ ಹೊಣೆ. ವಾಹನ ದಟ್ಟಣೆಯುಳ್ಳ ರಸ್ತೆ ಮಕ್ಕಳ ಆಟದ ಅಂಗಣವಲ್ಲ. ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು? ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ. ಓಡುವ ನೀರನ್ನು ನಡೆಯುವ ಹಾಗೆ ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ. ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ. ರೈತ ಬಾಂಧವರೇ, ಈಗ ಕೇಳಿ. ರಾಸಾಯನಿಕ ರಸಗೊಬ್ಬರಗಳ ಕಲಬೆರಕೆ ಈ ಕುರಿತು ಡಾಕ್ಟರ್ ರವಿ ಯಶ್ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರಾಸಾಯನಿಕ ರಸಗೊಬ್ಬರಗಳ ಕಲಬೆರಕೆ ಆಗಿದ್ದರೆ ಇದನ್ನು ಹೇಗೆ ಪತ್ತೆ ಹಚ್ಚಬಹುದು, ರೈತರು ಈ ಬಗ್ಗೆ ಯಾವ ರೀತಿಯ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಕೇಳುವ ರೈತರಿಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮೊಂದಿಗಿದ್ದಾರೆ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ರವಿ ಎಸ್ ಅವರು. ಡಾಕ್ಟರ್ ರವಿ ಎಸ್ ಅವರೇ, ತಮಗೆ ನಮ್ಮ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ರೈತರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ ನಮಸ್ತೆ. ಬಹಳ ಮುಖ್ಯವಾಗಿ ಈಗ ರೈತರಿಗೆ ರಸಗೊಬ್ಬರಗಳಲ್ಲಿ ಕಲಬೆರಕೆಯಾಗುವ ಸಾಧ್ಯತೆಗಳಿರುತ್ತೆ, ರೈತರು ಸಮಸ್ಯೆಗಳನ್ನು ಎದುರಿಸ್ತಾ ಇರಬಹುದು, ಕೆಲವರಿಗೆ ಗೊತ್ತಾಗ್ತದೆ, ಕೆಲವರಿಗೆ ಗೊತ್ತಾಗಲ್ಲ, ಕೆಲವರು ನಷ್ಟ ಅನುಭವಿಸ್ತಾರೆ, ಆಮೇಲೆ ಹತಾಶರಾಗಲು ಸಾಧ್ಯತೆ ಇರ್ತದೆ. ಸೊ ರಾಸಾಯನಿಕ ರಸಗೊಬ್ಬರಗಳಲ್ಲಿ ಕಲಬೆರಕೆಯಾಗುವ ಸಾಧ್ಯತೆಗಳು ಇದಾವೆ? ಹೌದು ಇದಾವೆ. ಸೊ ಹಾಗಾದರೆ ನಮ್ಮ ರೈತರು ಬಹಳ ಮುಖ್ಯವಾಗಿ ರಸಗೊಬ್ಬರಗಳನ್ನು ಕೊಳ್ಳುವಾಗ ಏನೇನನ್ನು ಗಮನಿಸಬೇಕು? ಯಾಕಂದರೆ ಈಗ ಇನ್ನು ಬಿತ್ತನೆ ಶುರು ಮಾಡ್ತಾರೆ, ಬೆಳೆಗಳು ಬರ್ತಾ ಇರ್ತದೆ, ರಸಗೊಬ್ಬರಗಳನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ, ಏನೇನು ಮಾಡಬೇಕಾಗ್ತದೆ? ಸೊ ಮೊದಲೇದಾಗಿ ನಾವು ರೈತರಿಗೆ ತಿಳಿಸ್ಬೇಕಂದ್ರೆ ವಿಷಯಗಳೇನಪ್ಪ ಅಂತಂದರೆ, ಈ ರಸಗೊಬ್ಬರಗಳು ಯಾಕೆ ಕಲಬೆರಕೆ ಆಗ್ತಾ ಇದ್ದಾವೆ ಅಂತಂದರೆ, ಸೊ ನಾವು ಇತ್ತೀಚಿನ ಒಂದು ರೈತರ ಒಂದು ಇಳುವರಿ ಅಧಿಕವಾಗಿ ಪಡಿಬೇಕಂದ್ರೆ ಹೆಚ್ಚು ಹೆಚ್ಚು ರಸಗೊಬ್ಬರಗಳು ಬಳಸ್ತಾರೆ, ಜೊತೆಗೆ ಹೊಸ ಹೊಸ ಹೈಬ್ರಿಡ್ ತಳಿಗಳನ್ನು ಉಪಯೋಗಿಸ್ತಾ ಇರೋದು. ಸೊ ಈ ಅಧಿಕ ಇಳುವರಿ ಪಡೀಲಿಕ್ಕೆ ರಸಗೊಬ್ಬರಗಳನ್ನು ಅಧಿಕ ಪ್ರಮಾಣದಲ್ಲಿ ರೈತರು ಹೆಚ್ಚು ಹಣವನ್ನು ತೆತ್ತು ಅದನ್ನು ಪರ್ಚೇಸ್ ಮಾಡಿ ಗೊಬ್ಬರಗಳನ್ನು ಹಾಕ್ತಿದ್ದಾರೆ. ಬಟ್ ಇದು ಅವರಿಗೆ ನಿರೀಕ್ಷಿತವಾಗಿ ಏನು ಇಳುವರಿ ಬರಬೇಕಿತ್ತು ಅದು ಬರ್ತಾ ಇಲ್ಲ. ಅದಕ್ಕೆ ಮೂಲ ಕಾರಣ ಈ ರಸಗೊಬ್ಬರ ಕಲಬೆರಕೆ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ನಮಗೆ ರೈತರು ಏನೇನು ಅಂಶಗಳನ್ನು ಗಮನಿಸಬೇಕು, ಕಲಬೆರಕೆಗಳನ್ನು ಆಗಿದೆ ಇಲ್ಲ ಅಂತ ಅನ್ಬೇಕಾದ್ರೆ ಕೆಲವು ಅಂಶಗಳನ್ನು ಗಮನಿಸಬೇಕು ಇದ್ದಾವೆ. ಸೊ ಅದರಲ್ಲಿ ನಮಗೆ ಮೊದಲೇದಾಗಿ ರೈತರು ಅಂಶಗಳು ಏನಪ್ಪಾ ಅಂದರೆ, ರಸಗೊಬ್ಬರದ್ದು ನಾವು ಏನು ಅಂಗಡಿಯಿಂದ ಪರ್ಚೇಸ್ ಮಾಡಬೇಕಾದ್ರೆ ಆ ಚೀಲ ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡಿರಬೇಕು, ಹೊಲ್ದಿರ್ಬೇಕು. ಒಂದ್ ವೇಳೆ ಹೊಲ್ದಿರ್ಲಿಲ್ಲ ಅಂದ್ರೆ ಮಿಷಿನರಿಗಳೇ ಆಗಿರ್ತದೆ, ಅದು ಸರಿಯಾಗಿದೆಯಲ್ಲ ಚೆಕ್ ಮಾಡ್ಕೋಬೇಕು. ಒಂದ್ ವೇಳೆ ಮಿಷಿನರಿ ಇರ್ಲಿಲ್ಲ ಅಂದ್ರೆ ಕೈಯಲ್ಲಿ ಸ್ಟಿಚ್ ಮಾಡಿದ್ದಂದ್ರೆ ಅದಕ್ಕೆ ನಾವು ಒಂದು ಮಸಿಯಿಂದ ಸೀಲ್ ಹಾಕ್ತಾರೆ, ಸೀಲ್ ಹಾಕಿರ್ಬೇಕು. ಸೊ ಒಂದು ಆಮೇಲೆ ಎರಡನೇದು ನಮಗೆ ಆ ಒಂದು ರಸಗೊಬ್ಬರದ ಚೀಲ ತೂಕ ಕರೆಕ್ಟ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ರೈತರು. ಈಗ 50 ಕೆಜಿ ಬ್ಯಾಗ್ ಇತ್ತು ಅಂದರೆ 50 ಕೆಜಿ ಹೊಸ ಚೀಲದ್ದು, 50 ಕೆಜಿ ಇಲ್ಲ ಅಂತೇಳಿ. ಸೊ ಯೂಶ್ವಲಿ ಕೆಲವು ಸರಿ 48 ಕೆಜಿ ಬರ್ತದೆ. ಸೊ ಈ ಥರನೂ ಅಲ್ಲಿ ನಮಗೆ ಮೋಸ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಆ ಚೀಲದ ಮೇಲೆ ಒಂದು ಅಂಶವನ್ನು ಮೆನ್ಷನ್ ಮಾಡಿರ್ತಾರೆ, ಅಂದರೆ ಎಷ್ಟು ಪ್ರಮಾಣದ ಆ ಪೋಷಕಾಂಶಗಳು ಇದೆ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಕೆಲವು ನಕಲಿ ಬರೋದರಲ್ಲಿ ಇರೋದಿಲ್ಲ, ಸುಮ್ಮನೆ ಒಂದು ಯಾವುದಾದ್ರೂ ಒಂದು ಹೆಸರು ಕೊಟ್ಬಿಟ್ಟಿರ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದ ಪೋಷಕಾಂಶಗಳ ಪ್ರಮಾಣವನ್ನು ಅದರಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇವುಗಳೆಲ್ಲ ನೋಡಿಕೊಂಡು ನಾವು ರೈತರು ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಜೊತೆಗೆ ಇನ್ನೂ ಕೆಲವು ಏನಂದರೆ ಆ ಕೆಲವು ಚೀಲದ ಮೇಲೆ ಒಂದು ಬ್ರ್ಯಾಂಡ್ ನೇಮ್ ಅಂತ ಮೆನ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಮಂಗಳ ಇರ್ತದೆ, MCF ಇರ್ತದೆ. ಸೊ ಈ ಥರದ ಒಂದು ಕಂಪ್ನಿಯ ಹೆಸರನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಜೊತೆಗೆ ಆ ಪೋಷಕಾಂಶದಲ್ಲಿ ಒಂದು ಸಾರಜನಕ ಇತ್ತು ಅಂದರೆ ಆ ಯೂರಿಯಾ ಗೊಬ್ಬರದ 46% ಮೆನ್ಷನ್ ಮಾಡಿರಬೇಕು ಅದರ ಪೋಷಕಾಂಶದ್ದು. ಒಂದು ವೇಳೆ DAP ಪರ್ಚೇಸ್ ಮಾಡಿದ್ವಿ ಅಂತಂದರೆ ಅದರಲ್ಲಿ 18% ಸಾರಜನಕ ಇರ್ತದೆ, ಇನ್ನು 46% ರಂಜಕ ಇರ್ತದೆ. ಸೊ ಈ ಥರ ಅದರ ಪೋಷಕಾಂಶದ ಪ್ರಮಾಣವನ್ನು ಆ ಚೀಲದ ಮೇಲೆ ನಿಗದಿತವಾಗಿ ಮೆನ್ಷನ್ ಮಾಡಿರಬೇಕು. ಜೊತೆಗೆ ಎರಡನೇದು ಪೊಟ್ಯಾಶ್ ಇದ್ದರೂ ಸಹ 60% ಇರ್ತದೆ MOP. ಸೊ ಅದರ ಅಂಶ ಅಷ್ಟು ಅಚ್ಚಿಲ್ಲದ್ದು. ಆಮೇಲೆ ಒಂದು ಮಾರಾಟಗಾರರ ಹೆಸರು ಇರಬೇಕು, ಅದು ಮ್ಯಾನುಫ್ಯಾಕ್ಚರದು ಒಂದು ಕಂಪ್ನಿ ಯಾವುದಿದೆ ಆ ವಿವರಗಳೆಲ್ಲ ಅದು ಅದರ ಚೀಲದ ಮೇಲೆ ಇರಬೇಕು. ಮತ್ತು ಇನ್ನೊಂದು ಅಂಶ ಅಂದರೆ ರೈತರು ಆ MRP ಮಾಡಿರ್ತಾರೆ. ಪ್ರಮುಖವಾಗಿ MRP ಏನಿರ್ತದೆ, ಅಷ್ಟಕ್ಕಿಂತ ಜಾಸ್ತಿ ಮಾರೋಂಗಿಲ್ಲ ಅವರು, ಆ MRP ಒಳಗಡೆನೆ ರೈತರು ಅದನ್ನು ಮ್ಯಾಕ್ಸಿಮಮ್ ಅಂದರೆ MRP ರೇಟೇ ಕೊಡಬೇಕು. ಅದಕ್ಕಿಂತ ಹೆಚ್ಚಿಗೆ ರೈತರು ಏನಾದರೂ ಅವರು ಅಂಗಡಿಯವರು ಮಾರ್ತಾ ಇದ್ದರೆ ನಾವು ಅದನ್ನು ಗಮನಿಸಬೇಕು. ಮತ್ತು ಇದು ಶಿಫಾರಸಿತವಾಗಿದೆ ಇಲ್ಲ ಚೆಕ್ ಮಾಡಬೇಕು. ಸರ್ಕಾರ ಇಲ್ಲ ಸಂಬಂಧಪಟ್ಟಂತ ಇಲಾಖೆಗಳು ಶಿಫಾರಸು ಮಾಡಿರ್ತಾರೆ. ಹೌದು, ಮಾಡಿರ್ತಾರೆ. ಹೌದು, ನೋಡಬೇಕು. ಸೊ ಇದು ಆದ ನಂತರದಲ್ಲಿ ಅದೆಲ್ಲ ಚೆಕ್ ಮಾಡ್ತಾರೆ ಆಯ್ತು, ಆದರೂ ರಸಗೊಬ್ಬರಗಳನ್ನು ತಗೊಂಡ ಮೇಲೆ ರೈತರು ಅನುಮಾನ ಬರ್ಬೋದು, ಅದನ್ನ ಯಾವ ರೀತಿ ಯಾವ್ಯಾವ ಪರೀಕ್ಷೆಗಳನ್ನು ರೈತರೇ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ಸೊ ಅದರಲ್ಲಿ ಒಂದು 4-5 ವಿಧಾನಗಳಿದಾವೆ ಆ ಪರೀಕ್ಷೆಗಳಂತ ಹೇಳಿ ಮಾಡ್ಬೋದು ನಾವು. ಅದರಲ್ಲಿ ರೈತರಿಗೆ ಅನುಕೂಲ ಆಗೋಂಥಕ್ಕೆ ಮತ್ತು ಅವರು ಅದು ನೋಡ್ಬೇಕು. ಒಂದು ಭೌತಿಕ ಪರೀಕ್ಷೆ ಅಂತೇಳಿ ಮಾಡ್ತೀವಿ. ಸೊ ಭೌತಿಕ ಪರೀಕ್ಷೆ ಅಂತಂದರೆ ಯಾವುದೇ ಒಂದು ಗೊಬ್ಬರದ ಚೀಲವನ್ನು ತೊಗೊಂಡಾಗ ಅದನ್ನು ಓಪನ್ ಮಾಡಿದಾಗ ಆ ಅರಳುಗಳು ಒಂದೇ ಥರ ಆಕಾರ ಇರ್ತದೆ ಅಥವಾ ಬಣ್ಣ ಒಂದೇ ಥರ ಇರ್ತದೆ ಮತ್ತು ಸೈಜು ಇವು ನಾವು ಗಮನಿಸಬೇಕು. ಸೊ ಅದರಲ್ಲಿ ಏನಾದರೂ ಒಂದು ಫಾರ್ ಎಕ್ಸಾಂಪಲ್ ನಾವು DAP ತೊಗೊಂಡು ಬಂದರೆ ಒಂದು ದೊಡ್ಡದ ಅರಳು ಇರ್ತದೆ, ಒಂದು ಚಿಕ್ಕ ಅರಳು ಇತ್ತು ಅಂದರೆ ಅದು ಮಿಶ್ರಣ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಸೊ ನಾವು ಮತ್ತು ಬಣ್ಣ ಆಕಾರ ಗಾತ್ರದಿಂದ ನಾವು ಭೌತಿಕವಾಗಿಯೇ ಆ ಚೀಲವನ್ನು ಓಪನ್ ಮಾಡಿದಾಗ ಗೊತ್ತಾಗುತ್ತೆ, ಇದನ್ನು ಮಾಡ್ಬೋದು ಸರ್. ಎರಡನೇದು ಇನ್ನೊಂದು ನಮಗೆ ನೀರಿನಲ್ಲಿ ಕರಗುವ ಪರೀಕ್ಷೆ ಅಂತ ಬರ್ತದೆ ಎರಡನೇದು. ಸೊ ನೀರಿನಲ್ಲಿ ಕರಗುವ ಪರೀಕ್ಷೆ ಅಂತಂದರೆ ನಮಗೆ ಈ ರಸಗೊಬ್ಬರವನ್ನು ಒಂದು ಮುಗ್ಗಿನಲ್ಲಿ ಅಥವಾ ಜಾರ್ನಲ್ಲಿ ನೀರು ತೊಗೊಂಡು ಒಂದು ಇಡೀನಷ್ಟು ಗೊಬ್ಬರ ಹಾಕಿದರೆ ಅದು ಸಂಪೂರ್ಣವಾಗಿ ಆ ರಸಗೊಬ್ಬರ ನೀರಿನಲ್ಲಿ ಕರಗಬೇಕು. ಸೊ ನೀರಿನಲ್ಲಿ ರಸಗೊಬ್ಬರ ಸಂಪೂರ್ಣವಾಗಿ ಕರಗಿದಾಗ ಅದರಲ್ಲಿ ಯಾವುದೇ ರೀತಿಯಾದಂಥ ಶೇಷ ಪದಾರ್ಥಗಳು ಉಳಿತು ಅಂದರೆ ಅದು ಆ ಶೇಷ ಪದಾರ್ಥ ಮಿಕ್ಸ್ ಆಗಿದೆ ಅಂತೇಳಿ ತಿಳ್ಕೊಬೇಕು. ಉಳಿದ್ರೆ ಅದು ಮಿಕ್ಸ್ ಆಗಿದೆ ಅಂತ ಅರ್ಥ, ಸಂಪೂರ್ಣ ಕರಗಿದ್ರೆ ಇಲ್ಲ ಅಂತ. ಆಮೇಲೆ ಇನ್ನೊಂದು ನಮಗೆ ಮೂರನೇದಾಗಿ ನಮಗೆ ನೀರಿನಲ್ಲಿ ಕರಗಿಸಿದಾಗ ಒಂದು ತಣ್ಣನೆಯ ಅನುಭವ ಆಗ್ತಕ್ಕಂಥ ಒಂದು ಇರುತ್ತೆ. ಸೊ ಕೆಲವು ಗೊಬ್ಬರಗಳು ಯೂರಿಯಾ ಆಗಿರ್ಬೋದು, ನಮಗೆ ಅಮೋನಿಯಂ ಕ್ಲೋರೈಡು, ಆಮೇಲೆ ನಮಗೆ 15-4 ಮ್ಯೂರೇಟ್ ಆಫ್ ಪೊಟ್ಯಾಶು, ಈ ಥರದ ರಸಗೊಬ್ಬರಗಳನ್ನು ಆ ನೀರಿನಲ್ಲಿ ಕರಗಿಸಿದಾಗ ಕರಗಿದ ನಂತರ ನಮಗೆ ಏನಾದರೂ ಕೈಯನ್ನು ಅದರಲ್ಲಿ ಅದ್ದಿದಾಗ ತಂಪನೆ ವಾತಾವರಣ ಅಥವಾ ನಮಗೆ ಫೀಲ್ ಆಯಿತು ಅಂತಂದರೆ ನಮಗೆ ಅದು ಗುಡ್ ಕ್ವಾಲಿಟಿ ಕ್ವಾಲಿಟಿ ಅಂದರೆ ಒಂದು ಸಂಪೂರ್ಣವಾದ ಗೊಬ್ಬರ ಚೆನ್ನಾಗಿದೆ ಅಂತೇಳಿ ನಾವು ಭಾವಿಸ್ಬೋದು. ತಂಪಾದ ಫೀಲ್ ಆಗಬೇಕು ಸರ್. ಇಷ್ಟು ನಮಗೆ ಅದರಲ್ಲಿ, ಅದಕ್ಕೆ ನಮಗೆ ಸಾಕಷ್ಟು ಗೊಬ್ಬರಗಳನ್ನು ನಾವು ಅದರಲ್ಲಿ ನೋಡ್ಬೋದು. 19-15 ಅಮೋನಿಯಂ ನೈಟ್ರೇಟು, ಅಮೋನಿಯಂ ಕ್ಲೋರೈಡು, ಸೊ ಈ ಥರದ ರಸಗೊಬ್ಬರಗಳನ್ನು ನಾವು ಇವನ್ನು ತಣ್ಣನೆಯ ಒಂದು ರೂಪದಲ್ಲೂ ತಿಳ್ಕೊಬೋದು. ಒಂದೊಳ್ಳೆ ಬಿಸಿ ಇದೆ ಅಂದರೆ ಅದು ತಂಪಿಲ್ಲ ಕೈ ಎದ್ದಿದ್ದಾಗೆ, ಹಾಂ ಬಿಸಿಯ ವಾತಾವರಣ ಏನಾದರೂ ನಮಗೆ ಫೀಲ್ ಆಯ್ತು ಅಂದರೆ ಅದು ಮಿಕ್ಸ್ ಆಗಿದೆ ಅಂತೇಳಿ ನಮಗೆ ಭಾವನೆ ಸರ್. ಮತ್ತೆ ಯಾವ ವಿಧಾನಗಳಿದೆ ಸೊ? ಇನ್ನೊಂದು ಮತ್ತೊಂದಂದರೆ ಬಿಸಿ ಮಾಡುವ ಅಂತ ಒಂದಿದೆ. ಬಿಸಿ ಮಾಡಿದೆ ಅಂತಂದ್ರೆ ನಮಗೆ ಪರ್ಟಿಕ್ಯುಲರ್ ಯೂರಿಯಾದಲ್ಲಿ ನಾವು ಅದನ್ನು ಏನಾದರೂ ಬಿಸಿ ಮಾಡಿದ್ರೆ ಅದು ಸಂಪೂರ್ಣವಾಗಿ ಕರಗಿಬಿಡ್ತದೆ, ಕರಗುತ್ತೆ. ಸೊ ಅದೇ ರೀತಿ ನಮಗೆ ಈ ಡಿ ಎ ಪಿ ರಸಗೊಬ್ಬರವನ್ನು ಏನಾದರೂ ಒಂದು ಚಮಚದ ಮೇಲೆ, ಒಂದು ಅಂಚಿನ ಮೇಲೆ ಒಂದು ಎರಡು ಅದನ್ನು ಹಾಕಿದಾಗ ಅರಳು ರೂಪದಲ್ಲಿ ಅದು ಏನಾದರೂ ಅರಳಿತು ಅಂದರೆ ಅದು ಚೆನ್ನಾಗಿದೆ ಅಂತೇಳಿ. ಒಂದು ವೇಳೆ ಅರಳಿಲ್ಲ ಅಂತಂದರೆ ಆ ಡಿ ಎ ಪಿ ನಮಗೆ ಕ್ವಾಲಿಟಿ ಇಲ್ಲ ಅಂತೇಳಿ, ಅರ್ಥ ಮಿಶ್ರಣ ಆಗಿದೆ ಅಂತೇಳಿ ನಾವು ತಿಳ್ಕೊಳ್ತೇವೆ. ಇಷ್ಟನ್ನು ರೈತರೇ ನೋಡ್ಕೊಳ್ಬೋದು, ಇವೆಲ್ಲ ನೋಡ್ಕೊಬೋದು ಮನೆಯಲ್ಲೇ ಮಾಡ್ತಕ್ಕಂಥ ಸರಳ ವಿಧಾನಗಳು. ಸರಿ, ಇಷ್ಟೆಲ್ಲ ಆದಮೇಲೆ ಸರ್ ಗೊಬ್ಬರಗಳಲ್ಲಿ ಪೋಷಕಾಂಶಗಳ, ನೀವು ಹೇಳಿದ್ರೆ ಅಷ್ಟು ಕ್ವಾಲಿಟಿ ಇರ್ಲಿಕ್ಕಿಲ್ಲ, ಅಷ್ಟು ಪರ್ಸೆಂಟೇಜ್ ಬರೋದು ಡೌಟ್ ಇರ್ತದೆ, ಅವರೇನು ಪೋಷಕಾಂಶಗಳು ಇಷ್ಟು ಪರ್ಸೆಂಟೇಜ್ ಇದೆ ಅಂತ ಹಾಕಿರ್ಬೋದು, ಹಾಕದೇ ಇರ್ಬೋದು, ಇಂಥವನ್ನೆಲ್ಲ ರೈತರು ಪರೀಕ್ಷೆ ಮಾಡ್ಬೋದಲ್ವಾ? ಪೋಷಕಾಂಶಗಳ ಪರೀಕ್ಷೆ ಮಾಡ್ಬೋದಾ? ಅಂದರೆ ಪೋಷಕಾಂಶಗಳ ಕಂಟೆಂಟ್ ಎಷ್ಟಿದೆ ಅಂತೇಳಿ ಅದು ಅವ್ರ ರೈತರಿಗೆ ಗೊತ್ತಾಗಲ್ಲ. ಓನ್ಲಿ ನಮಗೆ ಬಣ್ಣ, ಆಕಾರ, ಈ ಒಂದು ಏನು ಭೌತಿಕ ಪರೀಕ್ಷೆ, ನೀರಿನಲ್ಲಿ ತಂಪಿನ ಅರಿವು ಆಗ್ತಕ್ಕಂಥದ್ದು, ಬಿಸಿ ಮಾಡಬೇಕಾದ್ರೆ ಅದು, ಇಂಥವುಗಳನ್ನು ನಾವು ಈಸಿಯಾಗಿ ಗುರುತಿಸ್ಬೋದು. ಬಟ್ ಇನ್ನೂ ಒಂದು ನಾವು ಪೋಷಕಾಂಶಗಳ ಇದರಲ್ಲಿ ಪರೀಕ್ಷೆ ಅಂತ ಹೇಳ್ತೀವಿ, ಅದರಲ್ಲಿ ನಮಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಇವುಗಳನ್ನು ನಾವು ಕೆಲವು ರಾಸಾಯನಿಕ ದ್ರಾವಣಗಳನ್ನು ಉಪಯೋಗಿಸಿ ಅದು ನಕಲಿ ಆಯಿತು ಇಲ್ಲಂತನೂ ನಾವು ಪರೀಕ್ಷೆನೂ ಮಾಡ್ಬೋದು. ಲ್ಯಾಬಿಗೆ ಕಳಿಸ್ಬೇಕು, ಲ್ಯಾಬಿಗೆ ಕಳಿಸ್ಬೋದು. ಆ ಲ್ಯಾಬಿನಲ್ಲಿ ನಾವು ಅದನ್ನು ಪರೀಕ್ಷೆ ಮಾಡಿದಾಗ ಅದು ಬಣ್ಣವು ಚೇಂಜ್ ಆಗ್ತದೆ. ಆ ಚೇಂಜ್ ಆದಾಗ ಅದು ಬಣ್ಣ ಕರೆಕ್ಟಾಗಿ ಚೇಂಜ್ ಆಯಿತು ಅಂದರೆ ಅದು ಗುಡ್ ಕ್ವಾಲಿಟಿ ಅಂತ. ಒಂದು ವೇಳೆ ಬಣ್ಣ ಬರಲಿಲ್ಲ ಅಂತಂದರೆ ಅದು ನಮಗೆ ಅದು ನಕಲಿ ಆಗಿದೆ ಅಂತೇಳಿ ನಾವು ಭಾವಿಸ್ತೀವಿ. ರೈತರಿಗೆ ತಾವು ಕೊಂಡಂಥ ರಾಸಾಯನಿಕ ರಸಗೊಬ್ಬರಗಳಲ್ಲಿ ಅನುಮಾನಗಳು ಬಂದರೆ ಲ್ಯಾಬಿಗೆ ತರಬೇಕು. ಲ್ಯಾಬಿಗೆ ಏನೇನು ಪ್ರೊಸೀಜರ್ಸ್ ಇರ್ತವೆ ಸರ್? ಯಾವ ಒಂದು ಪ್ರೊಸೀಜರ್ ಅಂತಂದರೆ ಮೊದಲೇದಾಗಿ ಪ್ರೊಸೀಜರ್ ಏನಪ್ಪ ಅಂತಂದರೆ ರೈತನು ಯಾವ ಅಂಗಡಿಯಿಂದ ಬಂತ ಅದು ಲೇಬಲ್ ತರಬೇಕು, ಎಂ ರಸೀದಿ ಅಂತ ಕೊಡ್ತಾರೆ, ಅದಕ್ಕೆ ಹಾಕ್ಸ್ಬೇಕು, ಹಾಕ್ಸ್ಬೇಕು ಕಂಪಲ್ಸರಿಯಾಗಿ. ಎಂ ರಸೀದಿ ಕೊಡ್ತಾರೆ, ಎಂ ರಸೀದಿನಲ್ಲಿ ಅವರು ರೈತನ ಹೆಸರು, ಯಾವ ಗೊಬ್ಬರದ್ದು ಟ್ರೇಡ್ ನೇಮು, ಅದರ ನ್ಯೂಟ್ರಿಯೆಂಟ್ ಕಂಟೆಂಟು ಎಲ್ಲದು ಅದರ ಒಂದು ರಸೀದಿ ಕೊಡ್ತಾರೆ. ಅದನ್ನು ಜೊತೆಗೆ ಆ ಗೊಬ್ಬರದವನ್ನು ಅವರು ಒಂದು ಹೆಸರನ್ನು ಮೆನ್ಷನ್ ಮಾಡಿ ಅದಕ್ಕೆ ಲ್ಯಾಬಿಗೆ ಕೊಡಬೇಕು. ಹಾಂ, ಸೊ ಅಲ್ಲಿ ಪೋಷಕಾಂಶಗಳ, ಹಾಂ ಅಲ್ಲಿ ಮಾಡ್ತಾರೆ. ಅದ್ರ ಪೋಷಕಾಂಶಗಳ ಪರೀಕ್ಷೆನೆ ನಾನು ಹೇಳಿದಾಗೆ ಅದು ಅವರು ಸುಟ್ಟ ಸುಣ್ಣದ ಪರೀಕ್ಷೆ ಅಂತೇಳಿ ಮಾಡ್ತಾರೆ. ನಾವು ಏನು ಅಡಿಕೆಯಲ್ಲೇ ಉಪಯೋಗಿಸ್ತೀವಲ್ಲ ಆ ಸುಣ್ಣವನ್ನು ಲ್ಯಾಬಲ್ಲಿ ಅವರು ಏನು ಮಾಡ್ತಾರೆ, ಆ ರಾಸಾಯನಿಕ ಗೊಬ್ಬರವನ್ನು ಒಂದು ಅಂಗೈನಲ್ಲಿ ತೊಗೊಂಡು ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹನಿ ನೀರು ಹಾಕ್ಬಿಟ್ಟು ಮಾಡಿದಾಗ ಅಮೋನಿಯಾ ಸ್ಮೆಲ್ ಬರ್ತದೆ. ಸೊ ಅಮೋನಿಯಾ ಸ್ಮೆಲ್ ಬಂತು ಅಂದರೆ ಅದು ಚೆನ್ನಾಗಿದೆ ಅಂತೇಳಿ. ಒಂದು ವೇಳೆ ಸ್ಮೆಲ್ ಬರಲಿಲ್ಲ ಅಂದರೆ ಒಂದು ಯೂರಿಯಾ ಗೊಬ್ಬರದಲ್ಲಿ ಬೇರೆ ರಸಗೊಬ್ಬರ ಮಿಕ್ಸ್ ಆಗಿದೆ ಅಂತೇಳಿ ಭಾವಿಸ್ತೇವೆ ನಾವು. ಸೊ ನಂತರ ನಮಗೆ ರಂಜಕದ್ದು ಅಂತೇಳಿ ಡಿ ಎ ಪಿ ಕೊಡ್ತೇವಲ್ಲ, ಸೊ ಆ ಡಿ ಎ ಪಿನಲ್ಲೂ ಸಹ ಏನು ಮಾಡ್ತೀವಿ, ನಮಗೆ ಫಾಸ್ಫರಸ್ ಮತ್ತು ರಂಜಕದ್ದು ಎಷ್ಟಿದೆ ಅಂತೇಳಿ. ಸೊ ಅದು ಒಂದು ನಾವು ಏನು ಮಾಡ್ತಾಯಿದ್ದೀವಿ, ಸಿಲ್ವರ್ ನೈಟ್ರೇಟು ಮತ್ತು ಫೆರಿಕ್ ಕ್ಲೋರೈಡನ್ನು ಅದನ್ನು ಒಂದು ದ್ರಾವಣವನ್ನು ಅದ್ರ ಮೇಲೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿದಾಗ ನಾವು ಅದನ್ನು ಉಜ್ಜಿದಾಗ ಏನಾಗ್ತದೆ, ಹಳದಿ ಬಣ್ಣಕ್ಕೆ ಬರಬೇಕು. ಒಂದು ವೇಳೆ ಹಳದಿ ಬಣ್ಣ ಬರಲಿಲ್ಲ ಅಂತಂದರೆ, ಸೊ ಆ ಡಿ ಎ ಪಿನಲ್ಲೂ ಸಹ ಒಂದು ರಾಸಾಯನಿಕದ ಒಂದು ಬೇರೆ ಮೆಟೀರಿಯಲ್ ಸೇರಿದೆ ಅಂತೇಳಿ ನಾವು ಭಾವಿಸ್ಕೋಬೇಕಾಗ್ತದೆ. ಸೊ ಆಮೇಲೆ ನಮ್ಗೆ ಇನ್ನೊಬ್ಬರು ರೈತರು ಇನ್ನೊಂದಂದರೆ ಪೊಟ್ಯಾಶ್ ಗೊಬ್ಬರವನ್ನು ಸಹ ತೊಗೊಳ್ತಾರೆ ಅತಿ ಹೆಚ್ಚು. ಸೊ ಅದರಲ್ಲೂ ಭಾಳ ಭಾಳ ಮೆಟೀರಿಯಲ್ಗಳು ನಮಗೆ ಏನಾಗ್ತಿದ್ದಾವೆ, ಕಲಬೆರಿಕೆಯಾಗಿ ಬರ್ತಿದ್ದಾವೆ. ಸೊ ಅದಕ್ಕೆ ನಾವು ಕೆಂಪು ಮರಳನ್ನು ಮಿಕ್ಸ್ ಮಾಡ್ತಿದ್ರೆ, ಆಮೇಲೆ ಉಪ್ಪನ್ನು ಹಾಕ್ತಾಯಿದ್ದಾರೆ. ಸೊ ಈ ರೀತಿ ಸಾಕಷ್ಟು ಗೊಬ್ಬರವನ್ನು ಸೇರಿಸ್ಕೊಡ್ತಾರೆ. ಅದನ್ನು ಸಹ ನಾವೇನು ಮಾಡ್ತೀವಪ್ಪ ಅಂತಂದರೆ, ಸೊ ಅದರಲ್ಲಿ ನಮಗೆ ನಮ್ಮದು ಕೋಬಾಲ್ಟ್ ಮತ್ತು ನೈಟ್ರೇಟು, ಕೋಬಾಲ್ಟ್ ನೈಟ್ರೇಟ್ ದ್ರಾವಣವನ್ನು ಹಾಕ್ಬಿಟ್ಟು, ಸೊ ಅಲ್ಲಿ ಕಲರು ಬರ್ತದೆ ಹಳದಿ ಕಲರು ಬಂದಾಗ, ಆ ಹಳದಿ ಕಲರ್ ಸಂಪೂರ್ಣವಾಗಿ ಬಂತು ಅಂದರೆ ನಮಗೆ ಗುಡ್ ಕ್ವಾಲಿಟಿ ಅಂತ. ಹಾಂ, ಈ ಒಂದು ವೇಳೆ ಬರಲಿಲ್ಲ ಅಂದರೆ ನಮಗೆ ಅಂತೇಳಿ. ಸೊ ಇಷ್ಟು ನಮಗೆ ರಾಸಾಯನಿಕ ಗೊಬ್ಬರಗಳಲ್ಲಿ ಇದು ಇದನ್ನೆಲ್ಲ ವಿಧಾನಗಳು ಮಾಡಬೇಕು ಸರ್. ಸೂಕ್ತ ಮಾನಗಳು ಬಂದಿದೆ ಅಂದರೆ ಇಷ್ಟೆಲ್ಲ ಕ್ರಮಗಳಿಗೆ. ಹಾಂ, ಮತ್ತಾರಿಸಿದ ಕಂಪನಿಗಳಿದ್ರೆ ಅಷ್ಟೇನು ಸಮಸ್ಯೆಗಳು ಇರಲಿಕ್ಕಿಲ್ಲ. ಇಲ್ಲ, ಹೌದು ಸರ್. ಬಹಳ ಮುಖ್ಯವಾಗಿ ಕಲಬೆರಕೆಗಳು ಇರುವ ಸಾಧ್ಯತೆಗಳು ಅಂತ ಹೇಳಿ, ಏನೇನು ಕಲಬೆರಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇರ್ತದೆ ಸರ್ ರಾಸಾಯನಿಕ ಗೊಬ್ಬರಗಳಲ್ಲಿ? ಪ್ರಮುಖವಾಗಿ ಉಪ್ಪನ್ನು ಉಪಯೋಗಿಸ್ತಾರೆ, ಆಮೇಲೆ ಜಿಪ್ಸಮನ್ನು, ಆಮೇಲೆ ಮಿರಾಟ ಪೊಟ್ಯಾಶ್ಗೆ ಕೆಂಪು ಮರಳನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು, ಡಿ ಎ ಪಿಗೆ ಜಿಪ್ಸಮನ್ನು ಸೇರಿಸಿ ಕೊಡ್ತಕ್ಕಂಥದ್ದು, ಆಮೇಲೆ ಅರಳು ಉಪ್ಪನ್ನು ಮತ್ತು ಪೊಟ್ಯಾಶ್ನಲ್ಲಿ ಸೇರಿಸ್ತಕ್ಕಂಥದ್ದು, ಇದ್ದಿಲ ಪುಡಿನ, ಮತ್ತು ಕಲ್ಲು ಪುಡಿ ನಾವು ರಂಗೋಲಿ ಇಟ್ಟು ಅಂತ ಹೇಳ್ತೀವಲ್ಲ, ಸೊ ಇವೆಲ್ಲವೂ ಸಹ ಕಲಬೆರಿಕೆಯಾಗಿ ಬಳಕೆ ಆಗ್ತಕ್ಕಂಥ ವಸ್ತುಗಳು. ವಹಿಸ್ಕೊಳ್ಬೇಕು ಸರ್. ಸೊ ಕಾಂಪೋಸ್ಟ್ ಗೊಬ್ಬರಗಳ ಪಕ್ವತೆ ಬಗ್ಗೆ ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಿ, ಓಕೆ, ಇದನ್ನು ಹೇಗೆ ಪರೀಕ್ಷೆ ಮಾಡಬೇಕು? ಸೊ ಯೂಶುವಲ್ ಆಗಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಾವಯವ ಗೊಬ್ಬರಗಳ ಬಳಕೆ ಹೆಚ್ಚಾಗಿದೆ. ಆಮೇಲೆ ನಾವು ಸರ್ಕಾರದಿಂದಾಗಲಿ ಇಲಾಖೆಯಿಂದಾಗಲಿ ಎಲ್ಲ ಕಡೆಯಿಂದನು ಹೆಚ್ಚು ಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಅದರಲ್ಲೂ ಸಹ ಕಲಬೆರಕೆ ಬಂದಿದೆ, ಕಾಂಪೋಸ್ಟ್ ಗೊಬ್ಬರಗಳು ಅಲ್ಲೂ ಬಂದಿದೆ. ಯಾಕೆಂದರೆ ಕೃಷಿ ತ್ಯಾಜ್ಯಗಳನ್ನು ಮತ್ತು ಇಂಡಸ್ಟ್ರೀಸ್ ಬರ್ತಕ್ಕಂಥ ವೇಸ್ಟನ್ನು ಅವು ಮತ್ತು ಕಾಂಪೋಸ್ಟ್ ತಯಾರು ಮಾಡ್ಬೇಕಾದ್ರೆ ಮಿಶ್ರಣ ಮಾಡ್ತಾರೆ. ಸೊ ಮಿಶ್ರಣ ಆದಾಗ ಅದು ಯಾವ ರೀತಿ ನಮಗೆ ಅಂದರೆ ಅದು ಪೂರ್ಣವಾಗಿ ಕೊಳೆತಿದ್ದರೆ ಮಾತ್ರ ಅದು ನಮಗೆ ಒಳ್ಳೆಯ ಗೊಬ್ಬರ. ಸೊ ಒಂದು ವೇಳೆ ಕೊಳೆತಿರಲಿಲ್ಲ ಅಂದರೆ ಅದು ನಮಗೆ ಆಗಿಲ್ಲ ಅಂತ. ಸೊ ಅದು ನಮಗೆ ಕಂಡಿಗೆ ಗೊತ್ತಾಗಲ್ಲ. ಸೊ ಅದನ್ನು ಯಾವ ರೀತಿಯಲ್ಲಿ ಅಂದರೆ ನಾವು ಒಂದು ಸಣ್ಣ ಒಂದು ವಿಧಾನ ಅಂದರೆ ಒಂದು ಬೀಜೋಪಚಾರ ಮಾಡೋದ್ರಿಂದ ಅಥವಾ ಬೀಜವನ್ನು ಅದರಲ್ಲಿ ಬಿತ್ತನೆ ಮಾಡಿ ಅದ್ರ ಮೊಳಕೆ 2-3 ದಿವಸಕ್ಕೆ ಬಂತು ಅಂದರೆ ಚೆನ್ನಾಗಿ ನಾವು ಅದು ಫಾರ್ ಎಕ್ಸಾಂಪಲ್ ಮೂಲಂಗಿ ಬೀಜ ಆಮೇಲೆ ಸೋಯಾಬೀನ್ ಬೀಜವನ್ನು ಇಂಥವನ್ನು ಅದನ್ನು ಹಾಕಿದಾಗ ತಕ್ಷಣವೇ 2-3 ದಿವಸಕ್ಕೆ ಮೊಳಕೆ ಬಂತು ಅಂದರೆ ಅದು ಪಕ್ವವಾದ ಒಂದು ರಸಗೊಬ್ಬರ ಅಂತ ಹೇಳ್ತೀವಿ, ಸಾವಯವ ಗೊಬ್ಬರ. ಒಂದು ವೇಳೆ ಅದು ಬರಲಿಲ್ಲ ಅಂತಂದರೆ ಅದು ಇನ್ನೂ ಡಿಕಂಪೋಸ್ ಆಗಿ ಬರಬೇಕು ಅಂತ ಇರ್ತದೆ. ಸೊ ಹಂಗಾಗಿ ಟೈಮ್ ತಗೊಳ್ತದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಅವಸರದಲ್ಲಿ ಮಾರಾಟದ ತರಾತುರಿ, ಹಾಂ ಹೌದು ಸರ್, ಬಳಿಯದೇ ಪ್ಯಾಕ್ ಮಾಡಿ ಕಳಿಸುವ ಸಾಧ್ಯತೆ ಅದು ಹಂಗೆ ಬಂತು ಅಂದ್ರೇ ನಮ್ಗೆ ಏನಾಗ್ತದೆ ಆಸಿಡ್ ಕೆಲವು ಅದರಲ್ಲಿ ನಂಜು ಆಗಿರ್ತದೆ. ಆ ನಂಜು ಆಗೋದ್ರಿಂದ ಏನಾಗುತ್ತೆ ಬೀಜದ ಒಂದು ಮೊಳಕೆ ಪ್ರಮಾಣವನ್ನು ಅದು ಸುಟ್ಟಂಗಾಗ್ತದೆ. ಸೊ ಅದಕ್ಕೆ ಮೊಳಕೆ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಯಾವುದೇ ಸಾವಯವ ಗೊಬ್ಬರ ಹಾಕಿದ್ರೆ ಪೂರ್ತಿ ಕೊಳೆತಿರ್ತಕ್ಕಂಥದ್ದನ್ನೇ ಉಪಯೋಗಿಸೋದು ಭಾಳ ಒಳ್ಳೆಯದು. ರೈತರೇ ಇವುಗಳಲ್ಲಿ ಉತ್ಪಾದನೆ ಮಾಡಿಕೊಂಡ್ರೆ ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ ಸರ್. ನಾವು ಹೊರಗಡೆಯಿಂದ ತಂದವಾದ್ರೆ ನಮಗೆ ಇವೆಲ್ಲ ಮಾಡ್ಕೊಬೇಕಾಗ್ತದೆ. ಯಾಕಂದ್ರೆ ಈಗ ಅಲ್ಲೂ ಒಂದು ಮಾರುಕಟ್ಟೆ ವಿಸ್ತರಿಸ್ಕೊಳ್ತಾ ಇದೆ. ಹೌದೌದು, ಮಾರುಕಟ್ಟೆ ಅಂದ್ರ ಹಾಗೆ ಸಣ್ಣ ಪುಟ್ಟ ಮೋಸಗಳು ನುಸುಳು ಸಾಧ್ಯತೆಗಳು ಇರ್ತವೆ. ಹೌದೌದು. ಸೊ ಈ ವಿಚಾರದಲ್ಲಿ ರೈತರು ಎಚ್ಚರ ಇರಬೇಕು ಅಂತಕ್ಕಂಥ, ಕಾಂಪೋಸ್ಟ್ ಉತ್ತಮವಾಗಿದೆಯೇ ಇಲ್ಲ ಅನ್ನೋದನ್ನ ಬೀಜ ಒಂದು ಅದೊಂದು ಇನ್ನೊಂದು ವಿಧಾನ ಇದೆ ಸರ್. ಅದರಲ್ಲೂ ಇನ್ನಾದ್ರೆ ಈಗ ಹೆಚ್ಚಿನದಲ್ಲಿ ಎರೆಗೊಬ್ಬರ ಅಂತ ಕೊಡ್ತಾರೆ. ಆ ಎರೆಗೊಬ್ಬರದಲ್ಲೂ ಸಹ ಕರಿ ಮಣ್ಣನ್ನು ಮಿಕ್ಸ್ ಮಾಡಿ ಎರೆಗೊಬ್ಬರ ಅಂತೇಳಿ ಮಾರಾಟ ಮಾಡ್ತಾರೆ. ಜೊತೆಗೆ ಕಾಯ್ದು ಪಿತ್ತ ಅಂತ ಬರ್ತದೆ. ಸೊ ಅಲ್ಲಿನೂ ಸಹ ನಮಗೇನಾಗ್ತದೆ ಈ ಮಣ್ಣನ್ನು ಸೇರಿಸಿ ಅದನ್ನು ಕೊಡುತ್ತಾರೆ. ಸೊ ಅದನ್ನು ರೈತರು ಸರಳವಾಗಿ ಯಾವ ರೀತಿ ಮಾಡ್ಬೋದು ಅಂದರೆ, ಒಂದು ನಾವು ಕುಡಿಯೋ ಬಾಟ್ಲ್ ಇರ್ತದಲ್ಲ ನೀರಿನ ಬಾಟ್ಲು, ಅದನ್ನು ಮೇಗಳದು ಕಟ್ ಮಾಡಿ, ಸೊ ಅದಕ್ಕೆ ನಾವೇನು ಮಾಡಬೇಕು, ನೀರು ಮುಕ್ಕಾಲು ಭಾಗ ಹಾಕಿಬಿಟ್ಟು ಇದು ಒಂದು 100 ಗ್ರಾಮು ಅಥವಾ 200 ಗ್ರಾಮನ್ನ ಎರೆಗೊಬ್ಬರದನ್ನು ಅದು ಹಾಕಿದಾಗ ಅದು ಪ್ಯೂರ್ ಇತ್ತು ಅಂದರೆ ಪೂರ್ತಿ ನೀರಿನ ಮೇಲೆ ತೇಲ್ತದೆ ಗೊಬ್ಬರ ತೇರುತ್ತೆ. ಒಂದು ವೇಳೆ ಅದು ಮಿಕ್ಸ್ ಆಗಿತ್ತು ಮಣ್ಣು ಮಿಕ್ಸ್ ಆಗಿತ್ತು ಅಂದರೆ ಕೆಳಭಾಗಕ್ಕೆ ಅದು ಬಂದುಬಿಡ್ತದೆ. ಸೊ ಅದು ಏನಿರ್ಬೇಕಂದ್ರೆ ನಾವು ಟೆಸ್ಟ್ ಮಾಡ್ತಕ್ಕಂಥದ್ದು ಒಣಗಿರ್ಬೇಕು ಆ ಗೊಬ್ಬರ. ಸೊ ಈ ರೀತಿ ಮಾಡೋದ್ರಿಂದ ಅದು ಏನಾದರೂ ನಿಧಾನವಾಗಿ ಇಳಿತು ತುಂಬ ಲೇಟ್ ಆಯಿತು ಅಂತಂದರೆ ಅದು ಯೂಶುವಲ್ ಆಗಿ ನಮಗೆ ಅದು ಒಳ್ಳೆ ಆಗಿರಕ್ಲಿಕ್ಕೆ ಸಾಧ್ಯ ಇರಲ್ಲ. ಸೊ ಅದಕ್ಕೆ ಯಾವ ನಾವು ವರ್ಮಿ ಕಾಂಪೋಸ್ಟ್ ಗೊಬ್ಬರ ಎರೆ ಗೊಬ್ಬರ ಅಂತೀವಲ್ಲ, ಸೊ ಅದು ನೀರಿನಲ್ಲಿ ಹಾಕಿದಾಗ ಸಂಪೂರ್ಣವಾಗಿ ತೇಲಿದಾಗ ಅದು ಗುಡ್ ಕ್ವಾಲಿಟಿ ಅಂತೇಳಿ ನಮಗೆ ಭಾವನೆ. ಒಂದು ವೇಳೆ ಸೆಟ್ಲ್ ಆಗ್ತು ಮಣ್ಣು ಕೆಳ ಬಂತು ಅಂದರೆ ಮಿಕ್ಸ್ ಆಗಿದೆ ಅಂತೇಳಿ ನಾವು ತಿಳ್ಕೊಬೋದು ಸರ್. ಈಗ ರಾಸಾಯನಿಕ ಗೊಬ್ಬರಗಳು ಅನಿವಾರ್ಯ ಮಾರುಕಟ್ಟೆಯಿಂದನೇ ತರಬೇಕು, ಈ ಪರೀಕ್ಷೆಗಳನ್ನು ಈ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೋದು. ಕಾಂಪೋಸ್ಟ್ ಗೊಬ್ಬರ ಎರೆಹುಳು ಗೊಬ್ಬರ ರೈತರೇ ತಯಾರು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಈ ಬಗ್ಗೆ ಏನಾದರೂ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತರಬೇತಿ ನೀಡುವುದಾಗಲಿ, ಕಾಂಪೋಸ್ಟ್ ಗೊಬ್ಬರಗಳು ಹೇಗೆ ತಯಾರು ಮಾಡ್ಕೊಳ್ಬೇಕು, ಗುಣಮಟ್ಟ ಹೇಗಿರಬೇಕು ಅನ್ನೋದು ಈ ತರಬೇತಿಗಳು ನೀಡ್ತಾ ಇದ್ದಾರೆ ಸರ್? ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರತಿ ತಿಂಗಳೂ ಈ ಸಾವಯವ ಗೊಬ್ಬರಗಳ ತಯಾರಿಕೆ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಯಾವ ರೀತಿ ಇದು ಮಾಡ್ಬೇಕಂತೇಳಿ ವಿತ್ ಪ್ರಾತ್ಯಕ್ಷಿಕ ಮುಖಾಂತರನೇ ರೈತರಿಗೆ ಮಾಹಿತಿಯನ್ನು ನೀಡ್ತೀವಿ. ಮತ್ತು ಅವನು ಹೆಂಗೆ ನಾವು ಉತ್ಪಾದನೆ ಮಾಡಬೇಕನ್ನೋದು ಅದ್ರ ಬಗ್ಗೆನೂ ಸಹ ಸಾಕಷ್ಟು ನಾವು ರೈತರಿಗೆ ಈ ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಿ. ಪ್ರತಿ ತಿಂಗಳು ನಮ್ಮ ಕೇಂದ್ರದಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಸರ್. ಒಂದು ವೇಳೆ ನಮ್ಮ ರೈತರು ಇನ್ನೂ ಹೆಚ್ಚು ಈ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಬೇಕನ್ನೋದು ನಿಮ್ಮನ್ನು ಸಂಪರ್ಕಿಸ್ಬೋದು, ನಿಮ್ಮಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋದು. ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ಕೇಳುಗ ರೈತರಿಗೆ ಹೇಳಿ. ಸೊ ನನ್ನ ಒಂದು ದೂರವಾಣಿ ಸಂಖ್ಯೆ 9449896717. ರೈತ ಬಾಂಧವರೇ, ಡಾಕ್ಟರ್ ರವಿ ಎಸ್ ಇವರು ಮಣ್ಣು ವಿಜ್ಞಾನಿಗಳು. ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಯಾವುದೇ ಅನುಮಾನಗಳಿದ್ದರೂ ನೀವು ಇವರನ್ನು ಸಂಪರ್ಕಿಸ್ಬೋದು, ಮತ್ತು ಆ ಬಗ್ಗೆ ಹೆಚ್ಚಿನ ತರಬೇತಿಗಳನ್ನು ಪಡ್ಕೊಳ್ಬೋದು. ಬಹಳ ಮುಖ್ಯವಾಗಿ ಮಣ್ಣನ್ನು ಫಲಭರಿತಗೊಳಿಸ್ಕೊಳ್ಳೋಕ್ಕೆ ಏನೆಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ ಆ ಮಾಹಿತಿಗಳನ್ನು ಇವರಿಂದ ಪಡ್ಕೊಳ್ಬಹುದು ಅಂತಕ್ಕಂಥದ್ದು ಕೇಳಿದ್ರಲ್ಲ ರೈತ ಬಾಂಧವರೇ. ಡಾಕ್ಟರ್ ರವಿ ಎಸ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಸಾಯನಿಕ ರಸಗೊಬ್ಬರಗಳಲ್ಲಿ ಏನೆಲ್ಲ ಕಲಬೆರಕೆಗಳಾಗುವ ಸಾಧ್ಯತೆ ಇರ್ತದೆ, ರೈತರು ಹೇಗೆ ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಮಾಡಿಕೊಟ್ರು. ವಿಶೇಷವಾಗಿ ಕಾಂಪೋಸ್ಟ್ ಗೊಬ್ಬರಗಳಲ್ಲೂ ಸಹಿತ ಕಲಬೆರಕೆಗಳಾಗುವ ಸಾಧ್ಯತೆ, ಅಲ್ಲಿಯೂ ಸಹಿತ ರೈತರು ಸ್ವಲ್ಪ ಎಚ್ಚರ ವಹಿಸ್ಕೊಳ್ಬೇಕು. ರೈತರೇ ಕಾಂಪೋಸ್ಟ್ ಗೊಬ್ಬರಗಳನ್ನು ಎರೆಹುಳು ಗೊಬ್ಬರಗಳನ್ನು ಉತ್ಪಾದನೆ ಮಾಡಿಕೊಂಡ್ರೆ ಅಷ್ಟೊಂದು ಸಮಸ್ಯೆಗಳಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ನೀವು ಸಹಿತ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇವರನ್ನು ಸಂಪರ್ಕಿಸಬಹುದು. ಡಾಕ್ಟರ್ ರವಿ ಎಸ್ ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 9448969717. ಈ ದೂರವಾಣಿಗೆ ಕರೆ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಡಾಕ್ಟರ್ ರವಿ ಎಸ್ ಅವರೇ, ನಮ್ಮ ಹೊಸಪೇಟೆಯ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಇದುವರೆಗೆ ಭಾಗವಹಿಸಿ ರಾಸಾಯನಿಕ ರಸಗೊಬ್ಬರಗಳಲ್ಲಿ ಮತ್ತು ಕಾಂಪೋಸ್ಟ್ ಗೊಬ್ಬರಗಳಲ್ಲಿ ಕಲಬೆರಕೆಯ ಅಂಶಗಳನ್ನು ಕುರಿತು ರೈತರು ಹೇಗೆಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕನ್ನುವಂಥ ಅಂಶಗಳನ್ನು ಹೇಳಿದ್ರು. ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಂಧುಗಳಿಗೂ ಧನ್ಯವಾದ. ಇದುವರೆಗೂ ರಾಸಾಯನಿಕ ರಸಗೊಬ್ಬರಗಳ ಕಲಬೆರಕೆ ಕುರಿತು ಡಾಕ್ಟರ್ ರವಿ ಎಸ್ ಅವರೊಂದಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರಿಗೆ. ಈ ಬಾಳೆ ಬೆಳೆಗೆ ಹಲವಾರು ರೋಗಗಳು ಬಾಧಿಸುತ್ತಿವೆ, ಪ್ರಮುಖವಾಗಿ ಶಿಲೀಂಧ್ರ ರೋಗಗಳು. ಈ ಶಿಲೀಂಧ್ರ ರೋಗದಲ್ಲಿ ಎಲೆ ಚುಕ್ಕೆ ರೋಗ, ಈ ಶಿಲೀಂಧ್ರ ರೋಗವು ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳನ್ನು ಉಂಟು ಮಾಡುತ್ತೆ. ನಂತರ ಈ ಚುಕ್ಕೆಗಳು ಒಂದಕ್ಕೊಂದುತ್ತಾಗಿ ಸಂಪೂರ್ಣ ಎಲೆಗಳನ್ನ ಬಾಡಿಸುತ್ತವೆ. ಎಲೆ ಬಾಡುವುದರ ಜೊತೆಗೆ ಎಲೆಗಳು ಹಳದಿಯಾಗಿ ಈ ಪತ್ರಾದಿತ್ಯಂತ ಅದೆಲ್ಲ ಸಂಪೂರ್ಣ ನಾಶವಾಗುತ್ತದೆ. ನಾಶವಾಗುವುದರಿಂದ ಗಿಡದ ಆಹಾರ ಉತ್ಪಾದನೆ ಕಡಿಮೆಯಾಗಿ ಬಾಳೆ ಮನೆಯಲ್ಲಿ ಕಾಯಿಗಳ ಒಂದು ಗಾತ್ರದಲ್ಲಾಗಲಿ ಅಥವಾ ಅವುಗಳ ಮಾಗುವಿಕೆ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಎಲೆಚುಕ್ಕೆ ರೋಗ ಎಲೆಗಳ ಮೇಲೆ ಕಂಡು ಬಂದ ತಕ್ಷಣ ರೈತ ಬಾಂಧವರು ಶಿಲೀಂಧ್ರನಾಶಕವಾದ ಕಾರ್ಬನ್ ಡೈಜಿನ್ 1 gram 1 liter ಅಥವಾ ಮ್ಯಾಂಕೋಜಿನ್ 2 gram 1 liter ಅಥವಾ ಎಕ್ಸಾಕೊನಜೋಲ್ ಕಾಂಟಾಫ್ ಎಂಬ ಶಿಲೀಂಧ್ರನಾಶಕ ಅದು 1 ml 1 liter ನಂತೆ ವಾರಕ್ಕೆ ನಂತರದಲ್ಲಿ ಸಿಂಪಡಣೆ ಮಾಡುವುದು ಅವಶ್ಯಕ. ಈ ಹೆಚ್ಚಾಗಿ ಮಳೆ ಬರುವ ವಾತಾವರಣದಲ್ಲಿ ಈ ರೋಗದ ತೀವ್ರತೆ ಹೆಚ್ಚು ಕಂಡು ಬರ್ತದೆ. ಹಾಗಾಗಿ ಈ ಒಂದು ಶಿಲೀಂಧ್ರನಾಶಕಗಳನ್ನು ಸಿಂಪಡಿಸುವಾಗ ಈ ಅಂಟು ದ್ರಾವಣವನ್ನ ಶಿಲೀಂಧ್ರನಾಶಕದೊಳಗಡೆ ಬೆರೆಸಿ ಸಿಂಪಡಣೆ. ಉದಾಹರಣೆಗೆ ಸೋಪಿನ ಪುಡಿ, ಯಾವುದೇ ಒಂದು ಸೋಪಿನ ಪುಡಿಯನ್ನ ಸುಮಾರು 15 liter ಟ್ಯಾಂಕಿಗೆ 1 spoon ಸೋಪಿನ ಪುಡಿಯನ್ನ ಬೆರೆಸಿಕೊಂಡು ಸಿಂಪಡಣೆ ಮಾಡಿದರೆ ಶಿಲೀಂಧ್ರನಾಶಕ ದ್ರಾವಣ ಎಲೆಗಳ ಮೇಲೆ ಆವರಿಸಿ ಈ ಒಂದು ಎಲೆಚುಕ್ಕೆ ರೋಗದ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ. ಇನ್ನೊಂದು ಬಾಳೆಯಲ್ಲಿ ಬಾಧಿಸಿರ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ಶಿಲೀಂಧ್ರ ಸೊರಗು ರೋಗ. ಇದನ್ನು ರೈತರು ತಮ್ಮ ಆಡು ಭಾಷೆಯಲ್ಲಿ ನೆಟೆ ರೋಗ ಅಂತ ಕರೀತಾರೆ. ಈ ಒಂದು ಶಿಲೀಂಧ್ರ ಸೊರಗು ರೋಗ ಬಾಳೆಯಲ್ಲಿ ಪ್ರಮುಖವಾಗಿ ಬೇರುಗಳ ಮುಖಾಂತರ ಮತ್ತು ಕಾಂಡಗಳನ್ನು ಸಂಪೂರ್ಣವಾಗಿ ಕೊಳೆಯಿಸುವ ಒಂದು ಕೊಳೆಯುವ ರೋಗ. ಇದು ಮಣ್ಣಿನಲ್ಲಿ ಇರುವತಕ್ಕಂಥ ರೋಗ. ಈ ರೋಗ ಆರಂಭವಾದ ದಿನಗಳಲ್ಲಿ ಬೇರುಗಳು ಸಂಪೂರ್ಣವಾಗಿ ಕೊಳೆಯುತ್ತವೆ. ಕೊಳೆಯುವುದರ ಜೊತೆಗೆ ಅದರಲ್ಲಿ ಕಪ್ಪು ಬಣ್ಣದ ವರ್ಣಕ್ಕಾಗಿ ತಿರುಗುತ್ತವೆ. ನಂತರ ಕಾಂಡದಲ್ಲಿ ನೀರು ಸರಬರಾಜು ಮತ್ತು ಆಹಾರ ಸರಬರಾಜು ಸಂಪೂರ್ಣ ಕುಂಠಿತಗೊಳ್ಳುತ್ತದೆ, ಅಂದರೆ ಸರಬರಾಜು ನಿಲ್ಲುತ್ತದೆ. ನಂತರ ಏನಾಗ್ತದೆ ಅಂದ್ರೆ ಎಲೆಗಳ ಮೇಲೆ ಯಾವುದೇ ಒಂದು ಚುಕ್ಕೆಗಳು ಕಾಣಿಸೋದಿಲ್ಲ, ಎಲೆಗಳು ಸಂಪೂರ್ಣವಾಗಿ ಹಳದಿಯಾಗಿ ಬಾಡುತ್ತೆ, ಸೊರಗುತ್ತದೆ. ಸೊರಗುವುದರಿಂದ ಗಿಡದ ಭಾಗಶಃ ಎಲೆಗಳು ಸಂಪೂರ್ಣವಾಗಿ ಕೆಳಗಡೆ ಬಾಡಿ ಜ್ಯೋತಿ ಬೀಳ್ತವೆ. ಜ್ಯೋತಿ ಬೀಳೋದ್ರಿಂದ ಗಿಡದಲ್ಲಿ ಯಾವುದೇ ಗಿಡ ಸಂಪೂರ್ಣವಾಗಿ ಮುರಿದು ಬೀಳುವ ಸಾಧ್ಯತೆ ಇರುತ್ತದೆ. ಯಾಕೆಂದ್ರೆ ಬೇರುಗಳು ಸಂಪೂರ್ಣವಾಗಿ ಒಣಗುವುದರಿಂದ ಅದರ ಒಂದು ಸ್ಯೂಡೋ ಸ್ಟೆಮ್ ಅಂದ್ರೆ ಆ ಒಂದು ಕಾಂಡದ ಭಾಗವು ಯಾವುದೇ ಒಂದು ಆಹಾರ ಪದಾರ್ಥ ಎಲ್ಲ ಸರಬರಾಜು ನಿಲ್ಲುವುದರಿಂದ ಸಂಪೂರ್ಣ ಗಿಡ ಭಾಗಶಃ ಅಥವಾ ಸಂಪೂರ್ಣವಾಗಿ ಗಿಡ ಮುರಿದು ಬೀಳುವ ಸಾಧ್ಯತೆ ಇದೆ. ಇದನ್ನ ಸೊರಗ ರೋಗ ಎಂದು ಕರೆಯುತ್ತಾರೆ. ಇದು ಒಂದು ಶಿಲೀಂಧ್ರ ಮಣ್ಣಿನ ಮುಖಾಂತರ ಬೇರಿನ ಮುಖಾಂತರ ಕಾಂಡದಲ್ಲಿ ಆವರಿಸಿ ಬೇರಿನ ಭಾಗವನ್ನು ಒಣಗಿಸುತ್ತದೆ. ಕೆಲವು ಸಂದರ್ಭದಲ್ಲಿ ಬಾಳೆಯಲ್ಲಿ ಕಂಡು ಬರುವ ಜಂತುಗಳು ಆ ಜಂತುಗಳು ಬೇರಿನ ಮುಖಾಂತರ ಪ್ರವೇಶಗೊಳ್ಳುತ್ತವೆ. ತದನಂತರ ಶಿಲೀಂಧ್ರ ಪ್ರವೇಶಗೊಂಡು ರೋಗ ಉಲ್ಬಣಗೊಳ್ಳಲು ಕಾರಣವಾಗ್ತದೆ. ಅಂದ್ರೆ ಒಂದು ಸಾರಿ ಬಾಳೆಯಲ್ಲಿ ಸೊರಗು ರೋಗ ಕಂಡು ಬಂತು ಅಂದ್ರೆ ಅದರಲ್ಲಿ ಜಂತುಗಳದ್ದು ಕಾರಣ ಇರುತ್ತೆ, ಇನ್ನೊಂದು ಶಿಲೀಂಧ್ರ ಸೊರಗು ರೋಗದ ಕಣಗಳು ಸಹ ಎರಡು ಜೊತೆ ಜೊತೆಯಾಗಿ ಈ ರೋಗವನ್ನು ಹೆಚ್ಚು ತೀವ್ರತೆ ಆಗಲು ಕಾರಣವಾಗ್ತದೆ. ಹಾಗಾಗಿ ಈ ಶಿಲೀಂಧ್ರ ರೋಗ ಕಂಡ ತಕ್ಷಣ ಈ ರೈತ ಬಾಂಧವರು ಈ ಬಾಳೆಯ ಒಂದು ಗಿಡದ ಸುತ್ತ ಒಂದು ಗುಣಿಗಳಿಗೆ ಟ್ರೈಕೋಡರ್ಮ ಬರುತ್ತ ಕೊಟ್ಟಿಗೆ ಗೊಬ್ಬರ. ಟ್ರೈಕೋಡರ್ಮ ಅಂದ್ರೆ ಒಂದು ಜೈವಿಕ ಶಿಲೀಂಧ್ರ. ಇದು 1 kg ಟ್ರೈಕೋಡರ್ಮವನ್ನ 100 kg ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸಿ ಒಂದು ಗಿಡದ ಪಕ್ಕದಲ್ಲಿ ಕುಣಿ ಸುತ್ತ ಹಾಕಿ ಅದರ ಜೊತೆಗೆ ಬೇವಿನ ಹಿಂಡಿ ಒಂದು ಗಿಡಕ್ಕೆ 1 kg. ನಂತರ 4@3g ಅಂತ ಬರುತ್ತೆ, ಅದನ್ನ 100 gram ಒಂದು ಗಿಡಕ್ಕೆ. ಸೊ ಮೂರನ್ನು ಕಲಸಿ ಮತ್ತು ಬೆರೆಸಿ ಒಂದು ಗಿಡಕ್ಕೆ ಹಾಕಿದರೆ ಈ ಒಂದು ಸೊರಗು ರೋಗದ ಬಾಧೆ ಸಂಪೂರ್ಣವಾಗಿ ಅಥವಾ ತಡೆಗಟ್ಟಬಹುದು.